ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಸ್ನೇಹಿತಕ್ಕಾಗಿ ಜಾರಿ. ಸುರಕ್ಷಿತ ಹೋ ಜಾಯೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ. ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ, ಯೋಜನಾ ಸೇ ಹರ್ ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕತೆ ಹೈ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ, ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ವಿಸ್ತರಣಾ ಮುಂದಾಳು ಡಾಕ್ಟರ್ ಎಂ ವಿ ರವಿ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ರವಿಯವರೇ. ನಮ್ಮ ಈ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾನು ಮಾಡ್ತಕ್ಕಂಥ ವಿಸ್ತರಣೆಯನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಪ್ರಾತ್ಯಕ್ಷಿಕಳ ಮುಖಾಂತರ, ಡೆಮಾನ್ಸ್ಟ್ರೇಷನ್ ಅಂತ ನಾವು ಕರಿತೀವಿ, ತರಬೇತಿ ಮುಖಾಂತರ ಮಾಡ್ಬೋದು. ಅದರ ಜೊತೆಗೆ ರೈತರಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನಾವು ರೈತರಿಗೆ ಹೇಳಿ ಅದರ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ಸಲಹೆ ಸೂಚನೆಗಳನ್ನು ರೈತರಿಗೆ ಕೊಡ್ತಕ್ಕಂಥ ಹೇಗೆ ಇದು ಸಾಮಾನ್ಯವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇರುತ್ತೆ. ನಮ್ಮ ಒಂದು ಜಿಲ್ಲೆಯಲ್ಲಿ ಕೊಪ್ಪಳದ ಒಂದು ಜಿಲ್ಲೆಯ ಒಂದು ತಾಲೂಕು ಪಂಚಾಯತಿಯ ಒಂದು ಆವರಣದಲ್ಲೇ ಇದೆ ಇದು. ಇಲ್ಲಿ ಈ ಜಿಲ್ಲೆಯಲ್ಲಿ 2011 ಆರಂಭವಾಯಿತು. 2011 ಇವತ್ತಿನವರೆಗೂ ಕೂಡ ರೈತರ ಅನೇಕ ಸಮಸ್ಯೆಗಳಿಗೆ ಈ ಒಂದು ಶಿಕ್ಷಣ ಕೇಂದ್ರ ಉದಾಹರಣೆಯಾಗಿದೆ ಅಂದರೆ ತಪ್ಪಾಗಲಾರದು. ನಮ್ಮ ಒಂದು ಕೇಂದ್ರಕ್ಕೆ ಬಹಳಷ್ಟು ಜನ ರೈತರು ಭೇಟಿಯನ್ನು ಕೊಡ್ತಾ ಇರ್ತಾರೆ, ತಮ್ಮ ಸಮಸ್ಯೆಗಳ ಬಗ್ಗೆ, ಕೃಷಿಯ ಸಮಸ್ಯೆಗಳ ಬಗ್ಗೆ, ಹೆಚ್ಚಾಗಿ ಬಗ್ಗೆ ಆಗಿರ್ಬೋದು, ಎಲ್ಲ ಒಂದು ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥ ವಿವರಗಳನ್ನು ಇಲ್ಲಿ ರೈತರು. ಉದ್ದೇಶಗಳು ಏನೇನು ಈ ಒಂದು ಕೇಂದ್ರದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತಂದರೆ ರೈತರಿಗೆ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಅಂದರೆ ಸಿಚುವೇಶನ್ಗೆ ತಕ್ಕಂತೆ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಬೀಜೋಪಚಾರ ಮಾಡಿದ ನಂತರ ರೈತರು ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು, ಕೀಟ ಮತ್ತು ರೋಗ ಬಂದಾಗ ಕೀಟ ಮತ್ತು ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಕಟಾವಾದ ನಂತರ ಯಾವ ರೀತಿ ಮೌಲ್ಯವರ್ಧನೆಯನ್ನು ಮಾಡಬೇಕು ಮತ್ತು ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಎರಡನೇ ಉದ್ದೇಶ ಅಂತಂದರೆ ವಿಶ್ವವಿದ್ಯಾಲಯಗಳಿಂದ ಯಾವುದೇ ಒಂದು ತಂತ್ರಜ್ಞಾನ ಅಥವಾ ಹೊಸ ಒಂದು ತಳಿ ಬಿಡುಗಡೆ ಆದಾಗ ಅದನ್ನು ರೈತರಿಗೆ ಪರಿಚಯ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ಒಂದು ಕಾರಣದ ಉದ್ದೇಶ ಅಂದರೆ ರೈತರಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಬಹಳ ಒಂದು ಕೃಷಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ರೈತರನ್ನು ಕರೆಸಿ ಆ ಒಂದು ಹೆಚ್ಚಾಗೋಯಿತು, ಅದೇ ರೀತಿ ತನ್ನ ಒಂದು ಇನ್ಕಮ್ ಯಾವ ರೀತಿ ಹೆಚ್ಚಾಗೋಯಿತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಅಷ್ಟಾಗುವಷ್ಟು ಬೇರೆ ಕಡೆಯಿಂದ ಆಗೋದಿಲ್ಲ. ಆ ಉದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಒಂದು ಕೇಂದ್ರ ಈ ಶಿಕ್ಷಣ ಕೇಂದ್ರದ ಮುಖ್ಯ ಕಾರ್ಯಚಟುವಟಿಕೆಗಳು. ಹೌದು ಹೌದು. ಪ್ರಥಮ ಹಂತದ ಪ್ರಾತ್ಯಕ್ಷ ಮುಂಚೂಣಿ ಪ್ರಾತ್ಯಕ್ಷಿಕಗಳಂದರೆ ಯಾವುದೇ ಒಂದು ತಂತ್ರಜ್ಞಾನ ರೈತರಿಗೆ ಹೋಗೋದಕ್ಕಿಂತ ಮುಂಚಿತವಾಗಿಯಿಂದ ರೈತರಿಗೆ ತಲುಪಕ್ಕಾಗಿರುತ್ತೆ. ತಲುಪೋದಕ್ಕಿಂತ ಮುಂಚಿತವಾಗಿ ವಿಜ್ಞಾನಿಗಳು ಮತ್ತೊಮ್ಮೆ ಅದನ್ನು ಖಾತ್ರಿಪಡಿಸಿಕೊಂಡು ನಂತರ ನಾವು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಮಾಡಿದ್ದೇವೆ, ವಿಶ್ವವಿದ್ಯಾಲಯದ ಹಂತದಲ್ಲಿ ನಾವು ಪರೀಕ್ಷೆಯನ್ನು ಮಾಡಿದ್ದೇವೆ, ನಂತರ ಇದನ್ನು ನೀವು ಹೆಚ್ಚಿನ ಒಂದು ವಿಸ್ತರಣೆಗೋಸ್ಕರ ನೀವು ರೈತರಿಗೆ ತಲುಪಿಸ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡತಕ್ಕಂಥ ಯಾವುದಾದ್ರು ಇತ್ತೀಚೆಗೆ ನಡೆದಿರ್ತಕ್ಕಂಥ, ಈಗ ಫಾರ್ ಎಕ್ಸಾಂಪಲ್ಲು ಮೊನ್ನೆಯಿಂದ ಮಿಲೆಟ್ ಮೇಳ ನಡೆದಿದೆ, ಈಗ ಒಂದು ಮಿಲೆಟ್ ಈ ಒಂದು ನವಣೆ ಹೆಚ್ಚಾಗಿ ಪ್ರಚಲಿತ ಆಗಬೇಕು, ರೈತರಿಗೆ ತಿಳಿಬೇಕು ಇಲ್ಲಿ ಒಂದು ವೆರೈಟಿ ಆಗಿದೆ, ಉತ್ತಮವಾಗಿರ್ತಕ್ಕಂಥ ವೆರೈಟಿ, ಹೆಚ್ಚಿನ ಒಂದು ಇಳುವರಿ ಬರ್ತಾ ಇದೆ ಅಂತಕ್ಕಂಥದ್ದು ರೈತರಿಗೆ ತಿಳಿಸ್ಬೇಕಪ್ಪ ಅಂತ ಕಿರುಧಾನ್ಯಗಳನ್ನು ಬೆಳೀತಾರೋ ಅವರಿಗೆ ರೈತರಿಗೆ ಕೊಟ್ಬಿಟ್ಟು ನಂತರ ಏನು ಮಾಡ್ತೀವಿ ಬೇರೆ ರೈತರನ್ನು ಆ ಒಂದು ಕ್ಷೇತ್ರಕ್ಕೆ ಕರೆದುಕೊಂಡು ಬಂದು ಆ ಕಿರುಧಾನ್ಯಗಳನ್ನು ತೋರಿಸಿಬಿಟ್ಟು ಈ ರೀತಿ ಇಳುವರಿ ಇದೆ, ಈ ರೀತಿ ಪ್ರಾತ್ಯಕ್ಷಿಕೆ ಅಂತ ಕರಿತೀವಿ. ಇದರಲ್ಲಿ ಈ ಒಂದು ಮುಂಚೂಣಿ ಪ್ರಾತ್ಯಕ್ಷೆಯಲ್ಲಿ ರೈತರೊಬ್ಬರನ್ನೇ ಕರೆಯೋದಿಲ್ಲ ನಾವು, ರೈತರ ಜೊತೆಗೆ ಇಲಾಖೆಯಲ್ಲಿರ್ತಕ್ಕಂಥ ವಿಸ್ತರಣಾ ಅಧಿಕಾರಿಗಳನ್ನು ಕರಿತೀವಿ, ಕೆಲವೊಂದು ಹಳ್ಳಿಗಳಲ್ಲಿ ಇರತಕ್ಕಂಥ ಆ ಒಂದು ವೆರೈಟಿಯ ಬಗ್ಗೆ ಏನು ನಿಮ್ಮ ಅನಿಸಿಕೆ ಅಂತಕ್ಕಂಥದ್ದು ತಿಳ್ಕೊಳ್ತೀವಿ. ಯಾಕಂದರೆ ರೈತರ ಅನಿಸಿಕೆ ಅಂಥದ್ದು ಭಾಳ ಇಂಪಾರ್ಟೆಂಟ್. ರೈತರು ಏನಾದರೂ ಈ ವೆರೈಟಿ ಚೆನ್ನಾಗಿಲ್ಲ, ಇದು ಇಳುವರಿ ಚೆನ್ನಾಗಿ ಬರೋದಿಲ್ಲ, ಇದಕ್ಕೆ ರೋಗ ಬರ್ತಾ ಇದೆ ಕೀಟ ತಿಳ್ಕೊಳ್ಳಿಕ್ಕೋಸ್ಕರ ರೈತರನ್ನು ಕರೆದುಬಿಟ್ಟು ಮುಂದಾಳ ರೈತರಾಗಿರ್ಬೋದು, ರೈತ ಮಹಿಳೆಯಾಗಿರ್ಬೋದು, ಎಲ್ಲ ಅಧಿಕಾರಿಗಳನ್ನು ಕನ್ನ ನಾವು ರೈತರಿಗೆ ಕೊಡ್ತೀವಿ. ಇಲ್ಲಾಂದ್ರೆ ಏನಾಗುತ್ತೆ, ಇವನ್ನೆಲ್ಲವನ್ನು ನಾವು ಮಾಡಿದ್ರೆ ಡೈರೆಕ್ಟಾಗಿ ಏನಾದರೂ ರೈತರಿಗೆ ಕೊಟ್ಟು ಬರೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ನಾವು ಆಯೋಜನೆಯನ್ನು ಮಾಡ್ತೀವಿ. ಈ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ನಾವು ಒಳ ಆವರಣ ತರಬೇತಿ ಮತ್ತು ಹೊರ ಆವರಣ ತರಬೇತಿ ಅಂತ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಕೃಷಿಯ ಬಗ್ಗೆ ಆಗಿರ್ಬೋದು, ಪಶುಸಂಗೋಪನೆ ಬಗ್ಗೆ ಆಗಿರ್ಬೋದು, ತೋಟಗಾರಿಕೆ ಬಗ್ಗೆ ಆಗಿರ್ಬೋದು, ಅಥವಾ ರೈತರಿಗೆ ಸೌಲಭ್ಯಗಳು ಏನೇನಿದ್ದಾವೆ ಅಂತಕ್ಕಂಥದ್ದನ್ನ ನಾವು ರೈತರನ್ನು ಕರೆಸಿ ಅಭಿಯಾನ ಅಂತ ಇದೆ. ಕೃಷಿ ಅಭಿಯಾನದ ಬಗ್ಗೆ ರೈತರಿಗೆ ತಿಳಿಸ್ಬೇಕಾಗುತ್ತೆ. ಮಣ್ಣು ಆರೋಗ್ಯ ಅಭಿಯಾನ ಅಂತ ಇದೆ, ಅಂತೆಲ್ಲ ಸಹ ಕೂಡ ಮಾಡ್ಬೋದು. ನಮ್ಮ ಒಂದು ಕೇಂದ್ರಕ್ಕೆ ಅವ್ರನ್ನ ಕರೆ ತಂದುಬಿಟ್ಟು ಅವರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಒಂದು ಯೋಜನೆಯ ಬಗ್ಗೆ ಆಗಿರ್ಬೋದು, ಅವರಿಗೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಒಳ ಆವರಣ ತರಬೇತಿ ಅಂತ ಕರಿತೀವಿ. ಕೆಲವೊಂದು ಹಾವಳಿ ಇರುತ್ತೆ, ಅಂತಹ ಒಂದು ಸಂದರ್ಭದಲ್ಲಿ ರೈತರು ನಮ್ಮ ಒಂದು ಕೇಂದ್ರಕ್ಕೆ ಬಂದುಬಿಟ್ಟು ಈಗ ಇಂಥ ರೋಗದ ಬಗ್ಗೆ ಅಥವಾ ಇಂಥ ಕೀಟಗಳ ಬಗ್ಗೆ, ಕೀಟ ಮತ್ತು ರೋಗಗಳ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ನಮ್ಮ ಗ್ರಾಮದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯ ಆ ಒಂದು ಬೆಳೆಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಎಲ್ಲ ರೈತರಿಗೂ ಒಂದು ಒಗ್ಗೂಡಿಸಿಬಿಟ್ಟು ಅವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ. ಅದು ಭಾಳ ಎಫೆಕ್ಟಿವ್. ಅದೇ ಅವರು ರೈತರು ಈ ಒಂದು ಕೇಂದ್ರಕ್ಕೆ ಬರಬೇಕು ಅಂತಂದರೆ ಕೆಲವೊಂದು ರೈತರಿಗೆ ಕಷ್ಟಕರವಾಗುತ್ತೆ ಆದಷ್ಟು, ಮತ್ತು ಕೆಲವೊಂದು ಗೊತ್ತಿಲ್ಲದೆ ಇನ್ಫಾರ್ಮೇಷನನ್ನು ಕೂಡ ಅವರಿಂದ ನಾವು ತಿಳ್ಕೊಳ್ಳೋದು ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ಒಂದು ವಿಶ್ವವಿದ್ಯಾಲಯದಿಂದ ಕ್ಷೇತ್ರ ಪ್ರಯೋಗಗಳು, ಕ್ಷೇತ್ರ ಪರೀಕ್ಷೆಗಳು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಕ್ಷೇತ್ರ ಪರೀಕ್ಷೆಗಳಂತಂದರೆ ಯಾವುದೇ ಒಂದು ತಂತ್ರಜ್ಞಾನ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗೋದಕ್ಕಿಂತ ಮುಂಚಿತವಾಗಿ ಅದನ್ನು ಫಾರ್ಮರ್ಸ್ ಲೆವೆಲಲ್ಲಿ ಒಂದು 5-10 ಜನಕ್ಕೆ ಅಥವಾ ಇಲ್ವೋ ಅಥವಾ ಏನಾದರೂ ಸಮ್ ಮಾಡಿಫಿಕೇಶನ್ನು ಬೇಕಾಗಿದೆಯಾ ಅಂತಕ್ಕಂಥದ್ದನ್ನ ಖಾತ್ರಿ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಕ್ಷೇತ್ರ ಪರೀಕ್ಷೆಗಳನ್ನು ಮಾಡ್ತೀವಿ. ರೈತರ ಒಂದು ಹೊಲದಲ್ಲಿ ನಾವು ಪರೀಕ್ಷೆಯನ್ನು ಮಾಡಿ ಚೆನ್ನಾಗಿದೆ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡಿದ ನಂತರ ನಮ್ಮ ಈ ವಿಶ್ವವಿದ್ಯಾಲಯದಿಂದ ಆ ತಂತ್ರಜ್ಞಾನ ರೈತರಿಗೆ ನೇರವಾಗಿ ಬಿಡುಗಡೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಪರಿಶೀಲನೆಯನ್ನು ವಿಜ್ಞಾನಿಗಳ ಹಂತದಲ್ಲಿ ಮಾಡಬೇಕು, ರೈತರ ಹಂತದಲ್ಲಿ ಮಾಡಬೇಕು. ರೈತರ ಹಂತದಲ್ಲಿ ಮಾಡಿ ಅವರ ಒಂದು ಫೀಡ್ಬ್ಯಾಕ್ ಅಂದರೆ ಅದನ್ನು ನಾವು ಡೈರೆಕ್ಟಾಗಿ ಅದನ್ನು ರೈತರಿಗೆ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತಾಗ ಏನಾದರೂ ರಿಲೀಸ್ ಮಾಡಿದೀವಿ ಅಂತಂದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಹೊಣೆಗಾರರು ವಿಶ್ವವಿದ್ಯಾಲಯ ಆಗಿರುತ್ತೆ. ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅದರ ಒಂದು ಫಲಿತಾಂಶವನ್ನು ನಾವು NARP ಅಂತ ಹೇಳ್ಬಿಟ್ಟು ಮೀಟಿಂಗ್ ಇರುತ್ತೆ, ಆ ಒಂದು ಮೀಟಿಂಗ್ ಪ್ರೆಸೆಂಟೇಷನನ್ನು ಮಾಡಿ ನಂತರ ಅದು ಅಪ್ರೂವ್ ಆಗಬೇಕು ಅಲ್ಲಿಂದ. ಇದು ಅಪ್ರೂವ್ ಆಗಿದೆ ಯೂನಿವರ್ಸಿಟಿ ಲೆವೆಲಿಂದ ಕ್ಷೇತ್ರ ಪರೀಕ್ಷೆಗಳನ್ನು ನಾವು ಮಾಡ್ತೀವಿ. ಅಂದರೆ ಈ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇದ್ರ ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ತೀವಿ. ಹೌದು ಹೌದು. ಅಲ್ಲಿ ಏನೇ ಇಂಪ್ಲಿಮೆಂಟೇಷನ್ ಆದರೆ ಹೌದು ಅದಕ್ಕೆ ನೀವು ನಿಮ್ಮ ಕಾರ್ಯಸ್ವರೂಪದಲ್ಲಿ ಒಂದು ಹೌದು ಇದ್ರ ಬಗ್ಗೆ ಸ್ವಲ್ಪ ವಿವರ. ಈಗ ರೈತರ ಕ್ಷೇತ್ರ ಭೇಟಿ, ಈಗ ರೈತರು ಏನು ಈಗ ಆಗ್ತಾರೆ ಅಥವಾ ಕೀಟ ಬಂದು ಏಟಿಗೆ ಫೋನ್ ಮಾಡ್ತಾರೆ ಅಥವಾ ಏನಾದ್ರೂ ಸರಿಯಾಗಿ ಬೆಳೆ ಉತ್ಪಾದನೆ ಬರಲ್ಬಿಟ್ಟು ಸರ್ ನಮ್ಮ ಹೊಲದಲ್ಲಿ ಇಂಥ ಸಮಸ್ಯೆ ಇದೆ, ನೀವು ಬಂದು ಖುದ್ದಾಗಿ ಪರಿಶೀಲನೆಯನ್ನು ಮಾಡಿ ನಮಗಿಂಥ ಒಂದು ಸಮಸ್ಯೆಗಳ ಬಗ್ಗೆ ಸ್ಥೂಲವಾಗಿ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥದ್ದನ್ನ ನಾವು ಸಮಸ್ಯಾತ್ಮಕ ತಾಕುಗಳಿಗೆ ಭೇಟಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದು ನೀರು ಕೂಡ ನಮ್ಮ ಒಂದು ಶಿಕ್ಷಣ ಕೇಂದ್ರಕ್ಕೆ ಬಂದಾಗ ಅದರ ಒಂದು ಮಾದರಿಯನ್ನು ಇಟ್ಕೊಂಡು ಬಂದಿರ್ತಾರೆ ಸಸ್ಯಗಳನ್ನು ಇಟ್ಟು. ನಿಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಕ್ಷೇತ್ರೋತ್ಸವ ಯೋಜನೆಗಳೆಲ್ಲ ನಡೀತಾ ಇರ್ತವೆ. ಹೌದು. ಅದರ ಅಂತ ಹೇಳಿದೆ, ಯಾವುದೇ ಒಂದು ತಂತ್ರಜ್ಞಾನವನ್ನು ರೈತರ ಜೊತೆಗೆ ನಾವು ಕೂಡ ಮಾಡಿದಾಗ ಒಂದು ಕ್ಷೇತ್ರೋತ್ಸವ ಅವರ ಸಮ್ಮುಖದಲ್ಲಿ ಈ ಥರ ಹಿಂದೆ ಒಂದು ತಂತ್ರಜ್ಞಾನವನ್ನು ನಾವು ಕೊಟ್ಟಿದ್ದೇವೆ, ಈ ತಂತ್ರಜ್ಞಾನದ ಬಗ್ಗೆ ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ರೈತರುಗಳು ಕೂಡ ಆ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮುಂದುವರಿಬೇಕು, ಉತ್ತಮವಾಗಿರತಕ್ಕಂಥ ಇಳುವರಿಯನ್ನು ತೆಗೆದುಕೊಳ್ಬೇಕು, ಉತ್ಪಾದನೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕ್ಷೇತ್ರೋತ್ಸವಗಳನ್ನು ಮಾಡಿ ಹೆಚ್ಚು ಪ್ರಚಾರವನ್ನು ರೈತರಿಗೆ ನೀಡ್ತೇವೆ. ಒಂದು ಉತ್ಪಾದನೆಯನ್ನು ಮಾಡಬಹುದು ಅಂತಕ್ಕಂಥದ್ದ ಒಂದು ಪ್ರಚಲಿತ ಆಗಬೇಕು, ವಿಸ್ತರಣೆ ಆಗಬೇಕು. ಕೃಷಿ ಕ್ಷೇತ್ರೋತ್ಸವಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಅದನ್ನು ಈಗ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದಾಗ ನಾವು ಕ್ಷೇತ್ರೋತ್ಸವವನ್ನು ರೈತರಿಗೆ ಮಾತ್ರ ರೈತರು ಮುಂದುವರಿತಾರೆ ಹೊರತು ಇಲ್ಲಾಂದರೆ ಮುಂದುವರಿಯೋದಿಲ್ಲ. ಯಾಕಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರಲ್ಲ, ಅದು ತಾವು ನೋಡಿದರೆ ಮಾತ್ರ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂದರೆ ಮಾತ್ರ ಮುಂದುವರಿತಾರೆ ಹೊರತು ಇಲ್ಲಾಂದರೆ ತುಂಬ ಕಷ್ಟ. ಸಾಮಾನ್ಯವಾಗಿ ನಾವು ಮಾಧ್ಯಮಗಳು ಅಂತಂದಾಗ ಈಗ ರೇಡಿಯೋ ಸ್ಟೇಷನ್ ಇರ್ಬೋದು ಅಥವಾ ಟಿ ವಿ ಸ್ಟೇಷನ್ ಇರ್ಬೋದು, ಪ್ರತಿ ತಿಂಗಳು ನಾವೇನು ಮಾಡ್ತೀವಿ ಆಗಿಂದಾಗೆ ಆ ಒಂದು ಸಾಂದರ್ಭಿಕವಾಗಿ ಕೃಷಿಯ ಸಮಸ್ಯೆಗಳ ಬಗ್ಗೆ ನಾವು ಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ರೈತರು ಕೂಡ ಬಹಳಷ್ಟು ಜನ ರೈತರು ವಾಟ್ಸಪ್ ಮುಖಾಂತರ ಫೋನ್ ಮುಖಾಂತರ ನೀಡಿಬಿಟ್ಟು ನಂತರ ಅದನ್ನು ನಾವು ಫಾಲೋಅಪ್ ಮಾಡ್ತೀವಿ. ಈ ಥರ ಮಾಡಿರೋದು ಅನುಕೂಲ ಆಗಿದೆಯಾ ಅಥವಾ ಇಲ್ವಾ, ಅಕಸ್ಮಾತ್ ಆಗದೇ ಇದ್ದರೆ ಮತ್ತೆ ಯಾವುದಾದ್ರೂ ಬೇರೆ ಔಷಧಿಯನ್ನು ಹಾಕಿ ಕ್ರಿಮಿನಾಶಕಗಳನ್ನು ಕೊಡಬೇಕಾ. ತಂತ್ರಜ್ಞರು ನಿಮ್ಮೊಂದಿಗೆ ಅಂದರೆ ನಿಮ್ಮ ತಜ್ಞರೊಂದಿಗೆ ಭೇಟಿಯ ಅಥವಾ ಸಂಪರ್ಕಕ್ಕೆ ಬರಲಿಕ್ಕೆ ಬಳಸುವಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದು ಮುಂಚೂಣಿಯಲ್ಲಿದೆ? ವಾಟ್ಸ್ಆ್ಯಪ್ ಸಾಮಾನ್ಯವಾಗಿ ನಮ್ಮ ಒಂದು ಈ ಒಂದು ಭಾಗ ನಮ್ಮ ಒಂದು ಭಾಗದಲ್ಲಿ ಬಹಳಷ್ಟು ಜನ ರೈತರು ಆಂಡ್ರಾಯ್ಡ್ ಮೊಬೈಲನ್ನು ಯೂಸ್ ಮಾಡ್ತಾ ಇರೋದ್ರಿಂದ ವಾಟ್ಸಪ್ ಮುಖಾಂತರ ಬಹಳ ಕೆಂಡ ಹೋಗ್ತೀನಿ, 30 ಸೆಕೆಂಡ್ಗಳಲ್ಲಿ ಅವರಿಗೆ ಆನ್ಸರನ್ನು ಕೊಡ್ತೀವಿ. ಅದು ಅವರಿಗೆ ಭಾಳ ಪರಿಣಾಮಕಾರಿಯಾಗಿ ಧುಮಿಸುತ್ತೆ. ಆಮೇಲೆ ಅನೇಕ ಜನ ರೈತರು ಇಲ್ಲಿ ಮಾರುಕಟ್ಟೆ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಬಹಳಷ್ಟು ಜನರು ಇಲ್ಲಿ ಅನೇಕ ಕೆಲಸಗಳಿಗೆ ಬಂದಾಗ ನಮ್ಮ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಬಿಟ್ಟು ಕೃಷಿಯ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತಾರೆ. ಪಶುಸಂಗೋಪನೆಯಾಗಿರ್ಬೋದು, ಮಕ್ಕಳ ಮತ್ತು ಮಹಿಳಾ ಇಲಾಖೆಗಳಿರ್ಬೋದು, ಆಮೇಲೆ ಎನ್ ಜಿ ಓಸ್ಗಳಿರ್ಬೋದು, ಈ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ಎಫ್ ಪಿ ಓ ಜೊತೆ ಎನ್ ಜಿ ಓಗಳ ಜೊತೆಗೆ ಕೂಡಿ ಸಮಗ್ರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ತಲುಪಿಸ್ಲಿಕ್ಕೆ ಇವತ್ತು ಸಾಧ್ಯವಾಗ್ತಾ ಇದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನೀವು ಏನೇ ಸಂಶೋಧನೆ ಮಾಡಿದ್ರು ಏನೇ ಕಂಡುಹಿಡಿದ್ರು ಅದು ರೈತರಿಗೆ ಹೋಗಬೇಕು. ಹೌದು, ತುಂಬ ಹಿಂದುಳಿದಿದ್ದಾರೆ. ಕಾರಣ ಕ್ವಾಲಿಫಿಕೇಷನಲ್ಲಿರ್ತಕ್ಕಂಥ ಕೆಲವು ಮಾನದಂಡಗಳು ರೈತರೇ. ಆದರೆ ರೈತರ ಮಕ್ಕಳು ನಿಮ್ಮೊಂದಿಗೆ ನಿಮ್ಮಲ್ಲಿನ ಜ್ಞಾನ ಪಡೆದುಕೊಳ್ಳೋದ್ರಲ್ಲಿ ಅವರಿಗೆ ಪ್ರವೇಶಾತಿಯಲ್ಲಿ ತುಂಬ ಅಡೆತಡೆಗಳಿದ್ದಾವೆ. ಈ ಬಗ್ಗೆ ಏನಾದರೂ ರೈತರ ಮಕ್ಕಳನ್ನು ತೊಡಗಿಸಿಕೊಳ್ಳುವ ಹಾಗೆ ರೈತರ ಮಕ್ಕಳನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೋಸ್ಕರ ಕರ್ನಾಟಕ ಸರ್ಕಾರದವರು BS% ಇತ್ತು, ಈಗಿನ ಸರ್ಕಾರ ಅದನ್ನು 50%ಗೆ ಜಾಸ್ತಿ ಮಾಡಿದೆ. ಯಾಕಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇಳಿಮುಖ ಆಗ್ಬೋದು, ಬಟ್ ಅಗ್ರಿಕಲ್ಚರಲ್ಲಿ. ಹಾಗಾಗಿ ರೈತರ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಅನೇಕ ಜನ ರೈತರ ಮಕ್ಕಳು ನಮ್ಮ ಒಂದು BSc ಕೃಷಿ ತೋಟಗಾರಿಕೆ ಅಥವಾ ಪಶುಸಂಗೋಪನೆ ಅಥವಾ ಮಾರ್ಕೆಟಿಂಗ್ ಬಗ್ಗೆ ಬಹಳಷ್ಟು ಜನ ರೈತರು ಬರ್ತಾಯಿದ್ದಾರೆ, ರೈತರ ಮಕ್ಕಳು ಬರ್ತಾಯಿದ್ದಾರೆ. ಅದರಲ್ಲೂ ಅತ್ಯಂತ ಮುಖ್ಯವಾಗಿ ಗರ್ಲ್ಸ್ ಬಹಳಷ್ಟು ಒಂಥರ ಒಂದು ಇಂಟ್ರೆಸ್ಟು, ಮತ್ತು ಆಮೇಲೆ ಬಹಳ ತಂದೆಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಮಕ್ಕಳು ಅಂತಂದರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ದೇಸಿ ಪ್ರೋಗ್ರಾಮ್ ಅಂತ ಡೀಲರ್ಸ್ಗಳಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಪೆಸ್ಟಿಸೈಡ್ ಡೀಲರ್ಗಳು, ಗೊಬ್ಬರದ ಡೀಲರ್ಗಳು ಇವರೆಲ್ಲ ಅಗ್ರಿಕಲ್ಚರ್ ಮಾಡಿರಲ್ಲ. ಅವ್ರಿಗೇನಂತಂದರೆ ಒಂದು ಫಾರ್ಮಸಿ ಟೈಪು, ಒಂದು ಸುಮಾರು 1 ವರ್ಷದ ಕಾಲ ಎವ್ರಿ ವೀಕು ಸಣ್ತೀವಿ, ಒಂದು ಮಣ್ಣಿನ ಬಗ್ಗೆ ಆಗಿರ್ಬೋದು, ಬೆಳೆಗಳ ಬಗ್ಗೆ ಆಗಿರ್ಬೋದು, ಕೀಟಗಳ ಬಗ್ಗೆ ಆಗಿರ್ಬೋದು, ರೋಗಗಳ ಬಗ್ಗೆ ಆಗಿರ್ಬೋದು, ಮಾರ್ಕೆಟಿಂಗ್ ಬಗ್ಗೆ ಒಂಥರ ಸೆಮಿ ಟೆಕ್ನಿಕಲ್ ಟೈಪು ಪ್ರಿಪೇರ್ ಮಾಡಲಿಕ್ಕೆ, ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಡೀಲರ್ಸ್ಗೆ ಅತ್ಯಂತ ಹತ್ತಿರ ಇರತಕ್ಕಂಥದ್ದಂದರೆ ರೈತರು. ಡೀಲರ್ಸ್ನ ರೈತರು ಹೆಚ್ಚಿನದಾಗಿ ಡೀಲರ್ಗಳ ಮಾತುಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಅವರ ಮುಖಾಂತರ ಏನಾದರೂ ನಾವು ಕೃಷಿ ತಂತ್ರಜ್ಞಾನಗಳನ್ನು ತಲುಪಿಸಿದ್ದೇ ಆದರೆ ಖಂಡಿತವಾಗಲೂ ಕೂಡ ಹೆಚ್ಚಿನ ಒಂದು ಲಾಭವನ್ನು ರೈತರು ಪಡ್ಕೊಳ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಏರ್ಪಾಡು ಮಾಡ್ತಾರೆ, 6 ಮಂತ್ಸು, 1 ಮಂತ್ಸು, 2 ಇಯರ್ಸು ಕೋರ್ಸ್ಗಳತ್ತೆ ಮಾಡ್ತಾರೆ. ಈ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ನಿಮ್ಮ ಅನುಭವದ ಪ್ರಮಾಣ ಎಷ್ಟಿದೆ ಸರ್? ಇನ್ನೂ ಆಗಬೇಕಾಗಿದೆಯಾ? ಇವತ್ತಿನ ಒಂದು ಸಿಚುಯೇಷನನ್ನು ನೋಡಿದರೆ, ಈಗ ನಾವು ತಾವೆಲ್ಲರೂ ನೋಡ್ತಾ ಇದ್ದೀರ, ಕೆಲವೊಂದು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ, ನಿರಂತರವಾಗಿ ಮಳೆ ಆಗ್ತಾ ಇದೆ. ಇವತ್ತಿನ ದಿವಸ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ, ಮುಂದಿನ ವಾರ ಮಳೆ ಯಾವ್ಯಾವಾಗ ಬರುತ್ತೆ ಅಂತಕ್ಕಂಥ ಹೇಳ್ತಕ್ಕಂಥ ಟೆಕ್ನಾಲಜೀಸ್ ಕೂಡ ಬಂದಿದ್ದಾವೆ. ಇಂಥ ಮಾಹಿತಿಗಳನ್ನು ರೈತರಿಗೆ ನಾವು ಆಗಿದ್ದಾಗೆ ಕೊಡ್ತಾ ಇರ್ತೀವಿ. ಮಳೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಮೇಲೆ ಯಾವ ಒಂದು ಬೆಳೆಗಳಿಗೆ ಎಲ್ಲಿ ಮಾರ್ಕ ಮುಖ್ಯ, ಒಳ್ಳೆ ಬೀಜ ಬೇಕು, ಒಳ್ಳೆ ಮಳೆ ಬೇಕು, ಒಳ್ಳೆ ಮಾರುಕಟ್ಟೆ ಬೇಕು, ಇವು ಮೂರಿತ್ತು ಅಂತಂದರೆ ರೈತರು ಬೇರೆ ಏನು ತಂತ್ರಜ್ಞಾನಗಳನ್ನು ಕೇಳೋದಿಲ್ಲ. ಇವು ಮೂರು ಪರ್ಫೆಕ್ಟಾಗಿತ್ತು ಅಂತಂದರೆ, ಕೇಂದ್ರಕ್ಕೆ ಬಹಳಷ್ಟು ಜನ ಕೇಳ್ಕೊಂಬರೋದು ಅಂತಂದರೆ, ಒಳ್ಳೆ ಬೀಜ ಎಲ್ಲಿ ಸಿಗುತ್ತೆ, ಮಳೆ ಯಾವಾಗ ಬರುತ್ತೆ, ಮಾರುಕಟ್ಟೆ ನಿರ್ವಹಣೆ ಬಗ್ಗೆ ಹೆಚ್ಚಾಗಿ ರೈತರು ಇಲ್ಲಿ ಕೇಳ್ಕೊಂಬರ್ತಾ ಇರ್ತಾರೆ. ಕೊಪ್ಪಳದ ಈ ಕೃಷಿ ಹೇಗೆ ಸಂಪರ್ಕಿಸಬೇಕು, ಯಾವ್ಯಾವ ದೂರವಾಣಿ ಸಂಖ್ಯೆಗಳಿಗೆ ಅವರು ಸಂಪರ್ಕಿಸಬೇಕು ಸ್ವಲ್ಪ ವಿವರಿಸಿ ಸರ್. ರೈತರು ಸಾಮಾನ್ಯವಾಗಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ಮಾಡಬೇಕು ಅಂತಂದರೆ ಈ ಒಂದು ಇದೆ ಅಂತಂದರೆ ತಪ್ಪಾಗಲಾರದು. ಇದು ಬಸ್ ಸ್ಟ್ಯಾಂಡಿಗೂ ಮತ್ತು ರೈಲ್ವೆ ಸ್ಟೇಷನ್ನಿಗೂ ಕೂಡ ಹತ್ತಿರ ಬಹಳಷ್ಟು ಜನ ರೈತರು ಇಲ್ಲಿ ತಾಲೂಕು ಕಚೇರಿಗೆ ಜಿಲ್ಲಾ ಕಚೇರಿಗಳಿಗೆ ಬರ್ತಾ ಇರ್ತಾರೆ. ರೈತರು ಇಲ್ಲಿ ಬಂದಾಗ ಕೇವಲ 5 ನಿಮಿಷದಲ್ಲಿ ನಮ್ಮ ಇದ್ರೆ ಅಂತಂದರೆ ದೂರವಾಣಿ ಮುಖಾಂತರ 9480696319 ಮಾಡಿಬಿಟ್ಟು ಅವರ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದೇ ಆದರೆ ನಾವು ಕ್ಷೇತ್ರ ಭೇಟಿಯನ್ನು ಸಹ ಮಾಡ್ತೀವಿ, ಅದರ ಜೊತೆಗೆ ವಾಟ್ಸಪ್ ಮುಖಾಂತರನೂ ಕೂಡ ಅವರಿಗೆ ಮಾಹಿತಿಯನ್ನು ತಲುಪಿಸ್ತೀವಿ ಅಥವಾ ವಾಯ್ಸ್ ಮುಖಾಂತರ ಕೂಡ ಮಾಹಿತಿಯನ್ನು ಕಳಿಸ್ತೀವಿ. ಶಿಕ್ಷಣ ಕೇಂದ್ರ ಅದರ ಕಾರ್ಯಸ್ವರೂಪಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಕೃಷಿ ವಿಸ್ತರಣಾ ಮುಂದಾಳುಗಳಾಗಿರ್ತಕ್ಕಂತಹ ಡಾಕ್ಟರ್ ಎಂ ವಿ ರವಿಯವರು ಮಾಡಿಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ರೈತರು ಈ ಕೃಷಿ ತಿಳುವಳಿಕೆ ಬಹಳ ಮುಖ್ಯ. ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೃಷಿಯನ್ನು ಮಾಡೋದ್ರಾದರೆ ಒಂದು ಆರ್ಥಿಕ ಭದ್ರತೆ ಕಡೆಗೆ ನಾವು ಸಾಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನ ಈ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಇದೆ, ತಾವು ಭೇಟಿಯಾಗ್ಬೋದು ಅಥವಾ ನೀವು ದೂರವಾಣಿಯ ಮೂಲಕವೂ ಸಹಿತ 3319 ಮತ್ತೊಮ್ಮೆ ಈ ದೂರವಾಣಿ ಸಂಖ್ಯೆಯನ್ನು ಹೇಳ್ತೇನೆ 9460696319 ಈ ಮೊಬೈಲ್ ಸಂಖ್ಯೆಗಳು ನೇರವಾಗಿ ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ ಅಥವಾ ಸ್ವತಃ ಇಲ್ಲಿಗೆ ಈ ಒಂದು ಕಚೇರಿಗೆ ಈ ಶಿಕ್ಷಣ ಕೇಂದ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಸರ್. ಡಾಕ್ಟರ್ ಎಂ ವಿ ರವಿ ಅವರೇ, ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು, ನಮಸ್ಕಾರ ಸರ್. ಇದುವರೆಗೆ ಕೃಷಿ ವಿಸ್ತರಣಾ ಶಿಕ್ಷಣ ಡಾಕ್ಟರ್ ಎಂ ವಿ ರವಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಇಂದು ರಾತ್ರಿ 7:45 ಅವರಿಂದ ಪ್ರಸಾರ ಭಾರತೀಯ ಸಂಸ್ಥಾಪನಾ ದಿನದ ಸಂದೇಶ. ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಕೇಳಿ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ. ನಾನು ಡಾಕ್ಟರ್ ಶಾಂತಪ್ಪ ದುತ್ತರಗಾವಿ ಅಂತ ಹೇಳಿ, ನಾನು ಇಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಇವಾಗ ನಾನು ಜಿಲ್ಲೆ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ಬಂದವರೇ, ನಮಗೆ ಮುಂದಿನ ಒಂದು ವಾರದವರೆಗೆ ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಸೊ ಇವತ್ತೆ ಕಡಿಮೆ ಉಷ್ಣಾಂಶದಲ್ಲಿ ಸುಮಾರು ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆಗಳಿದಾವೆ. ಅದು ಎಷ್ಟಪ್ಪ ಅಂತಂದ್ರೆ ಆಗುವ ಒಂದು ಸಾಧ್ಯತೆಗಳಿದಾವೆ. ಸೊ ರೈತ ಬಾಂಧವರೇ, ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ತಾವು ಕೃಷಿ ಚಟುವಟಿಕೆಗಳು ಇರ್ತವೆ. ಸೊ ಅದಕ್ಕಾಗಿ ನಾವೇನ್ ಮಾಡೋಕಪ್ಪ ಅಂತಂದ್ರೆ ಎನ್ಎ ಅಂತ ಹೇಳ್ತೀವಿ, ನ್ಯಾಪ್ತಿಲಿನ್ ಎಸ್ಟಿಕ್ ಎಸಿಡ್, 45 ದಿನಗಳಲ್ಲಿ ಕುಡಿ ಚುಟ್ಬೇಕು. ಅಂದ್ರೆ ಆ ಕುಡಿ ಚೂಟುವುದರಿಂದ ಏನಾಗುತ್ತೆ ಅಂತಂದ್ರೆ, ಹಾಗೇನೆ ನಮ್ಗೆ ಹತ್ತಿಯಲ್ಲಿ ನೋಡೋದಾದ್ರೆ ಹತ್ತಿ ಆಲ್ರೆಡಿ ಈಗ ಹತ್ತಿ ಬಿಡಿಸ್ತಾ ಇದ್ದಾರೆ. ಸೊ ಈ ಒಂದು ಬಿಡಿಸುವ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಹಾಗೇನೆ ಸ್ವಲ್ಪ ಲೇಟ್ ಆಗಿ ಹಾಕಿದ ಒಂದು ಹತ್ತಿಯಲ್ಲಿ ಗುರು ಲ್ಯಾಂಬ್ಡೋಸೈಲೋತ್ರಿನ್ ಅಂತ ಹೇಳ್ತೀವಿ, ಇದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪಡಣೆಯನ್ನ ಮಾಡ್ಬೇಕು. ಹಾಗೇನೆ ಒಂದು ಕಾಯಿ ಕಟ್ಟುವ ಹಂತದಲ್ಲಿ ನಮ್ಗೆ ಕಾಯಿ ನೊಣ ಬಾಧೆ ತುಂಬಾನೇ ಕಂಡು ಬರುವ ಸಾಧ್ಯತೆಗಳಿರ್ತವೆ. 25 WG ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ 0.2 ml ಇಮಿಡಾಕ್ರೋಪಿಡ್ ಅಂತಿದೆ, 17.8 SL ರೂಪದಲ್ಲಿ ಸಿಗ್ತೈತಿ. ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ 10 g ಬೆಲೆಗೆ ಇನ್ನೊಂದು ಯಾವ ಒಂದು ಕೀಡೆ ಬರ್ತೈತೆ ಅಂದ್ರೆ ಕಾಯಿ ಕೊರಕ. ಸೊ ಈ ಕಾಯಿ ಕೊರಕದ ನಿರ್ವಹಣೆಗಾಗಿ ನಾವು ಜಿ ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ 2 ml ಪ್ರೊಫೆನಾಫಾಸ್ 50 EC ರೂಪದಲ್ಲಿ ಇರುತ್ತೆ, ಇದನ್ನು ಸಹ ತಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ತೊಗರಿಯಲ್ಲಿ ಬರುವ ಕಾಯಿ ಕೊರಕದ ನಿರ್ವಹಣೆ ಇದ ಒಂದು ಹೊಲಗಳಲ್ಲಿ ಹೂವಾಡುವ ಹಂತದಲ್ಲಿ ಇರ್ತವೆ. ಸೊ ಅಂತ ಹೊಲದಲ್ಲಿ 50% ಹೂಕನ್ನ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ತಾವು 2 ಸಲ ಸಿಂಪರಣೆ ಮಾಡ್ಬೇಕು. ಒಂದ್ ಸಲ ಸಿಂಪರಣೆ ಮಾಡಿದ್ಮೇಲೆ ಮತ್ತೆ 15 ಏನಾಗುತ್ತೆ, ನಮ್ಗೆ ಒಳ್ಳೆ ಒಂದು ಪೋಷಕಾಂಶಗಳ ಲಭ್ಯತೆ ಸಹ ಗಿಡಕ್ಕಾಗುತ್ತೆ. ಆಮೇಲೆ ಈಗ ಹಿಂಗಾರಿನ ಜೋಳ ಅಂತ ಒಂದು ಪ್ರದೇಶಗಳಲ್ಲಿ ತಾವು ಏನ್ ಮಾಡ್ಬೇಕಂದ್ರೆ ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ತಾ ಇರ್ಬೇಕಾಗತ್ತೆ. ಸೊ ಇದೆ ಮತ್ತು ನಮ್ಗೆ ಆ ಒಂದು ಬೆಳೆಯಲ್ಲಿ ಇರುವ ಕಸ ನಿರ್ವಹಣೆ ಸಹ ಮಾಡ್ದಂಗಾಗತ್ತೆ. ಸೊ ಈ ಒಂದು ಅಂತ ಹಾಗೇನೆ ಈ ಒಂದು ಹಂತದಲ್ಲಿ ಸುಮಾರು 1 ತಿಂಗಳು ಅಥವಾ 1.5 ತಿಂಗಳೇನೆ ಒಂದು ಜೋಳದ ಬೆಳೆಯಲ್ಲಿ ನಮ್ಗೆ ಇನ್ನೊಂದು 50 EC ರೂಪದಲ್ಲಿ ಸಿಗುತ್ತೆ. ಹಾಗೇನೆ. ಮತ್ತು ಇನ್ನೊಂದು ಏನಂತಂದ್ರೆ 2 ಮಿಲಿಲೀಟರ್ ಇದೆ. ಆಮೇಲೆ ಈಗ ಮೆಕ್ಕೆಜೋಳಕ್ಕೆ ಬಂದ್ರೆ ಮೆಕ್ಕೆಜೋಳದಲ್ಲಿ ಏನಾಗುತ್ತೆ, ಆ ಒಂದು ಈ ಪಾಲಸ್ಟರ್ಗೆ ಹಸರಂತೆ ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಮತ್ತು 0.3 ಗ್ರಾಂ ಎಮಾಮೆಕ್ಟಿನ್ ಬೆಂಜೋಯ್ಟ್ 5 SG ರೂಪದಲ್ಲಿ ಸಿಗುತ್ತೆ. ಸೊ ಇದನ್ನು ಸಹ ತಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡಬಹುದು. ಮತ್ತೆ ಈಗ ಬೇಸಿಗೆಯಲ್ಲಿ ಸೂರ್ಯಕಾಂತಿ ಬಿತ್ತಾ ಇರ್ತಾರೆ, ಇವಾಗ್ಲೂ ಯಾರಾದರೂ ಬಿತ್ತುವರಿದ್ರೆ ಅದಕ್ಕೆ ಏನ್ ಮಾಡಬೇಕು, ಅದಕ್ಕೆ ಸತಿವಿನ ಸಲ್ಫೇಟ್ ಅನ್ನ ಬಳಸ್ತಾ ಇರೋದಿಲ್ಲ. ಸೊ ಅದಕ್ಕಾಗಿ ತಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಂದ್ರೆ, ಹಾಗೇನೆ ಭತ್ತದ ಬೆಳೆಯಲ್ಲಿ ಅಂತಂದ್ರೆ ಅದು ಆಲ್ರೆಡಿ ಈಗ ಒಂದು ಕಟಾವಿನ ಹಂತದಲ್ಲಿದೆ. ಸೊ ರೈತ ಬಾಂಧವರು ಮುಂದಿನ ಮುಂದುವರಿಸಿಕೊಂಡು ಹೋಗಬಹುದು. ಹಾಗೇನೆ ಈಗ ಜಾನುವಾರುಗಳು ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಕಡಿಮೆ ಉಷ್ಣಗಳನ್ನ ಕಟ್ ಹಾಕ್ಬೇಕಾಗುತ್ತೆ. ಹಾಗೇನೆ ಕೋಳಿ ಸಾಕಾಣಿಕೆ ಒಂದು ಕೊಠಡಿಯಲ್ಲಿ ನಾವು ಒಳ್ಳೆ ಉಷ್ಣಾಂಶವನ್ನ ಕಾಪಾಡಿಕೊಂಡು ಒಳ್ಳೆಯ ಕೋಳಿ ಸಾಕಾಣಿಕೆಯನ್ನ ಮಾಡಬಹುದು ಅಂತ ಹೇಳಿ ರೈತ ಬಾಂಧವರು ಇವಾಗ ನಾವು ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಸೊ ಇನ್ನು ಒಂದ್ ದಿವಸ ಅಥವಾ 2 ದಿವಸ ಜಸ್ಟ್ ಒಂದ್ ಮೋಡ ಕವಿದ ವಾತಾವರಣ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಂಡು ಹೋಗ್ಬೋದು. ನಮಸ್ಕಾರ. ಇದುವರೆಗೆ ಶಾಂತಪ್ಪ ದುತ್ತರಗಾವಿಯವರಿಂದ ಹವಾಮಾನ ವರದಿ ಕೇಳಿದಿರಿ. ಬಿತ್ತನೆಯಾದ 45 ದಿನಗಳ ಮೇಲೆ ಚಿಗುಟಿದರೆ ತೊಗರಿಯ ಚಿಗುರ, ತೊಗರಿಯ ಚಿಗುರ ಚಿಬುಕಿದರೆ ತೊಗರಿಯ ಚಿಗ. ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಇನ್ನು ಚಿಬುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ. ಚಿಬುಟಿದರೆ ತೊಗರಿಯ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ಪ್ರ ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಕೈಯಲ್ಲಿ ಬೆಳ್ಳಿ ಗಿಂಡಿ ಸುರಿಬುದು ನೋಟಿನ ಪೆಳ್ಳಿ ಪೆಳ್ಳಿ. ಮುಡಿದರೆ ಮಲ್ಲಿಗೆಯ ದಂಡಿ, ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ. ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಲ್ ಸೇರ್ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 1455 ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ